ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ತಂಬಾಕು ಮತ್ತು ಬಾಯಿಯ ಆರೋಗ್ಯ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿಯವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಸ್ನೇಹಿತರೆ, ಡಾಕ್ಟರ್ನ ಮೊದಲು ಪರಿಚಯ ಮಾಡ್ಕೊಂಡು ಬಿಡೋಣ. ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿಯವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ BDS ಪದವಿಯನ್ನು 2003 ಬೆಳಗಾವಿಯ KLE ದಂತ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡರು. ನಂತರ 2010 MDS ಪದವಿಯನ್ನು ದಾವಣಗೆರೆಯ ದಂತ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡರು. ಸದ್ಯ SDM ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಬಾಯಿಯ ಪರೀಕ್ಷೆ ಮತ್ತು ಕ್ಷ ಕಿರಣ ವಿಭಾಗಕ್ಕೆ ಇವರು ಸೇರಿ 12 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗ ತಂಬಾಕು ಮತ್ತು ಬಾಯಿಯ ಆರೋಗ್ಯ ಕುರಿತಂಗ ಅನೇಕ ವಿಷಯಗಳನ್ನು ಅವರು ತಿಳಿಸ್ತಾರೆ, ಕೇಳೋಣಲ್ಲ. ತಂಬಾಕು ಮತ್ತು ಬಾಯಿಯ ಆರೋಗ್ಯ. ಬಾಯಿಯ ಆರೋಗ್ಯ ನಮ್ಮ ದೇಹದ ಒಟ್ಟಾರೆ ಆರೋಗ್ಯದ ಒಂದು ಪ್ರಮುಖ ಅಂಶ. ಆದರೆ ನಮ್ಮ ದೇಶದಲ್ಲಿ ಅನೇಕ ಜನರು ತಂಬಾಕಿನ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಭಾರತದಲ್ಲಿ ಸುಮಾರು 267 ಜನರು ತಂಬಾಕು ಸೇವನೆ ಮಾಡುತ್ತಿದ್ದಾರೆ. ಇದರಲ್ಲಿ ಪುರುಷರ ಪ್ರಮಾಣ %29.6 ಇದ್ದರೆ ಮಹಿಳೆಯರ ಪ್ರಮಾಣ %12.8 ಆಗಿದೆ. ತಂಬಾಕು ಸೇವನೆಯ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಇದು ಧೂಮ್ರಪಾನ ಅಂದರೆ ಬೀಡಿ, ಸಿಗರೇಟ್, ಹೊಗೆಸೊಪ್ಪು ಮತ್ತು ಜಗಿಯುವ ತಂಬಾಕು ಅಂದರೆ ಗುಟ್ಕಾ ಹಾಗೂ ಇನ್ನೂ ಅನೇಕ ರೀತಿಯಲ್ಲಿ ಬಳಕೆಯಾಗುತ್ತದೆ. ತಂಬಾಕಿನ ಹೊಗೆಯಲ್ಲಿ ಕ್ಯಾನ್ಸರ್ಗೆ ಕಾರಣವಾಗುವ ಸುಮಾರು 70 ಅಧಿಕ ರಾಸಾಯನಿಕ ಪದಾರ್ಥಗಳು ಇರುತ್ತವೆ. ಇದರಲ್ಲಿರುವ ನಿಕೋಟಿನ್ ದೈಹಿಕ ಮತ್ತು ಮಾನಸಿಕ ಅವಲಂಬನೆಯನ್ನು ಉಂಟು ಮಾಡುತ್ತದೆ. ತಂಬಾಕು ಸೇವನೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಇದರ ಸೇವನೆ ಹೃದಯಾಘಾತ, ಪಾರ್ಶ್ವವಾಯು, ಅನ್ನನಾಳದ ಕ್ಯಾನ್ಸರ್, ಹೊಟ್ಟೆಯ ಕ್ಯಾನ್ಸರ್, ಕ್ಷಯರೋಗ, ಸಕ್ಕರೆ ಕಾಯಿಲೆ, ಕಣ್ಣಿನ ಕಾಯಿಲೆಗಳು ಸೇರಿದಂತೆ ನಮ್ಮ ದೇಹದ ಪ್ರತಿರೋಧನಾ ಶಕ್ತಿಯನ್ನು ಕ್ಷೀಣಿಸುತ್ತದೆ. ಇದಲ್ಲದೆ ತಂಬಾಕು ಸೇವನೆಯಿಂದ ಉಸಿರಾಟದ ಸಮಸ್ಯೆ, ಅಸ್ತಮಾದಂತಹ ಕಾಯಿಲೆಗಳೂ ಕಾಣಿಸಿಕೊಳ್ಳುತ್ತವೆ. ತಂಬಾಕಿನ ಅತಿಯಾದ ಬಳಕೆಯು ಬಾಯಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಇವುಗಳಲ್ಲಿ ಹಲ್ಲುಗಳ ಸವೆತ, ಒಸಡುಗಳು ಜರಿಯುವುದು, ಬಾಯಿಯ ಒಳಚರ್ಮದ ಮೇಲೆ ಬಿಳಿ ಮಚ್ಚೆ ಅಂದರೆ ಲ್ಯುಕೋಪ್ಲೇಕಿಯಾ ಅಂತ ಹೇಳ್ತೀವಿ, ಕೆಂಪು ಮಚ್ಚೆ ಎರಿಥ್ರೋಪ್ಲೇಕಿಯಾ, ಈ ಥರದ ಸಮಸ್ಯೆಗಳು ಪ್ರಮುಖವಾಗಿವೆ. ಇದಲ್ಲದೆ ತಂಬಾಕಿನ ಅತಿಯಾದ ಬಳಕೆಯಿಂದ ಬಾಯಿಯ ಒಳಚರ್ಮದ ಬಿಗಿತ ಕಾಣಿಸಿಕೊಳ್ಳುತ್ತದೆ. ಇದನ್ನು ನಾವು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಎಂದು ಕರೆಯುತ್ತೇವೆ. ಇದು ಕ್ರಮೇಣ ಬಾಯಿ ತೆಗೆಯುವ ಪ್ರಮಾಣ ಕಡಿಮೆ ಮಾಡುತ್ತದೆ. ತಂಬಾಕು ಜಗಿಯುವ ಅತ್ಯಂತ ಕೆಟ್ಟ ಪರಿಣಾಮವೆಂದರೆ ಬಾಯಿಯ ಅರ್ಬುದ ರೋಗ ಅಥವಾ ಕ್ಯಾನ್ಸರ್. ಅನೇಕ ರೋಗಿಗಳು ಇದರಿಂದ ತಮ್ಮ ಜೀವನವನ್ನೇ ಕಳೆದುಕೊಂಡಿರುವ ಪ್ರಮಾಣಗಳಿವೆ. ಅನೇಕ ಜನರಿಗೆ ಇದರ ಯಾವುದೇ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ಹಾಗಾಗಿ ರೋಗದ ತೀವ್ರತೆ ಹೆಚ್ಚಿದಾಗ ಚಿಕಿತ್ಸೆ ಫಲಕಾರಿಯಾಗದು. ನಮ್ಮ ದೇಶದ ಯುವ ಜನಾಂಗವು ತಂಬಾಕಿನ ಸೇವನೆಯ ದುಷ್ಪರಿಣಾಮಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಲಿಯಾಗುತ್ತಿದೆ. ಯುವ ಜನಾಂಗವು ನಮ್ಮ ದೇಶದ ಬೆನ್ನೆಲುಬು. ಆದ್ದರಿಂದ ಇದರ ದುಷ್ಪರಿಣಾಮಗಳ ಬಗ್ಗೆ ಯುವ ಜನಾಂಗಕ್ಕೆ ಜಾಗೃತಿ ಮೂಡಿಸುವುದು ಅತ್ಯವಶ್ಯ. ತಂಬಾಕು ಸೇವನೆ ಯಾವುದೇ ಯಾವುದೇ ಬದಲಾವಣೆಗಳು ನಿಮ್ಮ ಬಾಯಿಯಲ್ಲಿ ಕಂಡುಬಂದಲ್ಲಿ ಕೂಡಲೇ ನೀವು ನಿಮ್ಮ ದಂತವೈದ್ಯರನ್ನು ಕಾಣಬೇಕು. ನಿಮ್ಮ ದಂತವೈದ್ಯರು ಬಾಯಿಯ ಪರೀಕ್ಷೆ ಮಾಡಿ ಯಾವುದೇ ಸಮಸ್ಯೆ ಕಂಡುಬಂದರೆ ಕೂಡಲೇ ಪರಿಹಾರ ಸೂಚಿಸುತ್ತಾರೆ. ಇದರ ಜೊತೆಗೆ ಅಗತ್ಯವಿದ್ದರೆ ಬಾಯಿಯ ಚರ್ಮದ ಪರೀಕ್ಷೆ ಮಾಡಿ ರೋಗದ ತೀವ್ರತೆಯ ಬಗ್ಗೆ ನಿಮಗೆ ವಿವರಣೆ ಕೊಡುತ್ತಾರೆ. ಪ್ರತಿ ವರ್ಷ May 31 ವಿಶ್ವ ತಂಬಾಕು ಮುಕ್ತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಎಸ್ಡಿಎಂ ದಂತ ಮಹಾವಿದ್ಯಾಲಯದಲ್ಲಿ ಬಾಯಿಯ ತಪಾಸಣೆ ವಿಭಾಗದಲ್ಲಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಉಚಿತ ಸಮಾಲೋಚನೆ ನೀಡಲಾಗುತ್ತದೆ. ಸಾರ್ವಜನಿಕರು ತಮ್ಮ ಈ ಸಮಸ್ಯೆಗೆ ಇಲ್ಲಿ ಪರಿಹಾರ ಕಂಡುಕೊಳ್ಳಬಹುದು. ಕೇಳಿದ್ರಲ್ಲ ಸ್ನೇಹಿತರೆ, ತಂಬಾಕು ಮತ್ತು ಬಾಯಿ ಆರೋಗ್ಯ ಕುರಿತಂಗೆ ಅನೇಕ ವಿಷಯಗಳನ್ನು ಡಾಕ್ಟರ್ ವಿಜಯಲಕ್ಷ್ಮಿಯವರು ತಿಳಿಸಿಕೊಟ್ಟರು. ಈಗ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಫೋನ್ ಮಾಡಿ. ಕರೆಗಳು ಬರ್ತಾ ಇದ್ದಾವೆ. ಮೊದಲನೇ ಕರೆ ಯಾರ್ದು ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ ಹಲೋ ಹೇಳಿ. ಹಲೋ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಮುಡಿಯನೂರು ಗ್ರಾಮದಿಂದ ಮೇಡಮ್. ಹಾ ಹೇಳ್ರಿ. ಗಣೇಶ್ ಅಂತ ಹೇಳಿ. ಹೇಳಿ ಗಣೇಶ್. ಹಾ ಮೇಡಮ್, ಈಗ ನಾವು ತಂಬಾಕನ್ನ ಸಭೆಯಲ್ಲಿ ಇದು ಮಾಡ್ತಾ ಇದ್ವಿ, ಅದನ್ನ ಬೇಡ ಬೇಡ ಅಂತ ಚಿಕಿತ್ಸೆ ಮಾಡ್ತಾ ಹೇಳಿದ್ರು. ಆದ್ರೂ ಕೂಡ ಅದು ಕುರಿತಾ ಇದೆ. ಜನರು ಏನ್ ಬಿಸಿ ಟೀ ಕೊಡ್ತೇ ಕುಡಿಯಕ್ ಆಗಲ್ಲ. ಇದ್ರ ಬಗ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನ ನನ್ನ ವಿಜಯಲಕ್ಷ್ಮಿ ಅವ್ರ ಹತ್ರ ಕೇಳ್ಬೇಕು ಮೇಡಮ್. ನೀವು ಕೇಳ್ತಾ ಇರೋದು ಸರಿಯಾಗಿ ನಮ್ಗೆ ಕೇಳ್ತಾ ಇಲ್ಲ. ತಂಬಾಕು ತುಂಬಾ ದಿನಗಳಿಂದ ತೆಗೆದುಕೊಳ್ತಾ ಇದ್ದೀರಿ, ಸೇವನೆ ಬಿಡು ಅಂತ ಹೇಳಿದ್ರು, ಆದ್ರೆ ನೀವು ಬಿಡ್ಲಿಕ್ ಆಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಲ್ವಾ? ಹಾ, ನೀವು ಅದನ್ನ ನೀವು ಅದರ ಬಗ್ಗೆ ನೀವು ಹತ್ತಿರದ ದಂತ ವೈದ್ಯಕೀಯ ವಿಭಾಗದಲ್ಲಿ ಹೋಗಿ ಸಮಾಲೋಚನೆ ತಗೋಬೇಕು. ಅವರು ಅಂದ್ರೆ ಕೌನ್ಸಿಲಿಂಗ್ ಹೇಳ್ತಾರೆ ಯಾವ ರೀತಿ ಬಿಡಬೇಕು, ಅದಕ್ಕೆ ಔಷಧಿಗಳಿದ್ದಾವೆ, ಅದನ್ನೆಲ್ಲ ನಿಮಗೆ ವಿವರವಾಗಿ ಹೇಳ್ತಾರೆ. ಅದನ್ನ ನೀವು ಅಲ್ಲಿ ಸಂಪರ್ಕಿಸಿ ಅದರ ಚಿಕಿತ್ಸೆ ಪಡಿಬಹುದು. ಅದು ಬೇರೆ ಸಮಸ್ಯೆ ರೀ, ಇದಕ್ಕೆ ಅದು ಸಂಬಂಧ ಇಲ್ಲ. ಅಂದ್ರೆ ಅದು ಇದ್ರ ಜೊತೆಗೆ ಅದಿರಬಹುದು, ಆದ್ರೆ ಅದರಿಂದ ಇದು ಅಂತ ಹೇಳಕ್ ಆಗೋದಿಲ್ಲ. ಹಲೋ ಹಲೋ ನಮಸ್ತೆ ಹೇಳಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್, ನಾವು ಕಲಬುರಗಿ ಜಿಲ್ಲೆ ಮಾದನಿಪುರದಿಂದ ಶಿವಲಿಂಗಪ್ಪ ಅಂತ. ಕೇಳಿ ಕೇಳಿ, ಸಮಸ್ಯೆ ಕೇಳಿ. ನಿಮ್ದೇನು ಸಮಸ್ಯೆ? ತಂಬಾಕ ತಿನ್ನ ಪಿತ್ತ ಅಂತ ಹೇಳ್ತಾರೆ, ಅದು ಕರೆಕ್ಟ್ ಇದೆಯಾ ಅಥವಾ ಏನಾದ್ರು ಬೇರೆ? ಹೌದ್ರಿ, ಹೌದು. ತಂಬಾಕು ತಿನ್ನೋದ್ರಿಂದ ನಿಮ್ಮ ಜೀರ್ಣಶಕ್ತಿ ಕಡಿಮೆ ಆಗ್ತದೆ, ಅದರಿಂದ ನಿಮಗೆ ಪಿತ್ತ ಆಗೋ ಸಮಸ್ಯೆನು ಕಾಣಬಹುದು. ಆದ್ರೆ ಹಲ್ಲು ಹೊಡಿತಾರನ ತಂಬಾಕು ತಿಂತಾರ್ರಿ, ಅದು ತಪ್ಪಲ್ವಾ? ತಂಬಾಕು ಈಗ ಹಲ್ಲು ಹೊಡಿತಾರನ ತಂಬಾಕು ತಿಂತಾರ್ರಿ. ಹಾ, ಅದು ಅದು ಒಂದ್ ತಪ್ಪು ಕಲ್ಪನೆ ರೀ. ಎಲ್ಲಾರು ಹಂಗ ಅನ್ಕೋತಾರೆ, ಹಲ್ಲು ನೋವಾದಾಗ ತಂಬಾಕ್ ತಿಂದ್ರೆ ನೋವು ಹೋಗುತ್ತಂತಂದ್ರೆ, ಆದ್ರೆ ಅದು ನಿಮ್ಮ ಬಾಯಿಯೊಳಗ್ ಹಲ್ಲು ನೋವಿನ ಜೊತೆಗೆ ಇನ್ನೂ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅದು ಒಂದು ತಪ್ಪು ಕಲ್ಪನೆ ಅದು. ಹಲೋ ಹಲೋ ನಮಸ್ತೆ ಮೇಡಮ್. ರೀ ನಮಸ್ತೆ ಹೇಳ್ರಿ, ಯಾರ್ ಮಾತಾಡುದು? ಶಿವಲಿಂಗಯ್ಯ ಹಿರಿಯ ಮಾತ್ರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡದಿಂದ ಮಾತಾಡಿದ್ರೆ. ಪ್ರಶ್ನೆ ಕೇಳಿ ಶಿವಲಿಂಗಯ್ಯ. ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ಹಾ ನಮಸ್ಕಾರ, ಹೇಳ್ರಿ ಶಿವಲಿಂಗಯ್ಯ. ಮೇಡಮ್ ರೀ, ನನ್ನ ಪ್ರಶ್ನೆ ಏನಂದ್ರ ರೀ, ಈಗ ಸುಣ್ಣ ಮತ್ತು ತಂಬಾಕು ಶರೀರಕ್ಕೆ ಏನ್ ಮಾಡ್ತೈತ್ರಿ, ರೋಗವನ್ನು ತರ್ತೈತ್ರಿ. ಆದ್ರೆ ಎಲೆಯನ್ನ ಮಾತಾಡೋದ್ರಿಂದ ಜೀರ್ಣ ಒಳ್ಳೇದಾಗ್ತದೆ ಅಂತೇಳಿ ನಾನು ಒಂದು ಪೇಪರ್ ಅಲ್ಲಿ ಓದಿದ್ದೆ ಮೇಡಮ್. ಸತ್ಯ ಅಂತ ಕೇಳ್ತಾ ಇದ್ದೇನೆ. ಹೌದೌದು, ಬರೀ ಎಲೆ ತಿನ್ನೋದ್ರಲ್ಲಿ ಏನ್ ಸಮಸ್ಯೆ ಇಲ್ಲ, ಆದ್ರೆ ಅದ್ರ ಜೊತೆಗೆ ಅಡಿಕೆ ತಂಬಾಕು ಮತ್ತೆ ಸುಣ್ಣ ಸೇರಿಸಿ ತಿಂತಾರಲ್ಲ, ಅದರಿಂದ ನಿಮ್ ಬಾಯಿ ಮೇಲೆ ಪರಿಣಾಮ ಬೀರಬಹುದು, ಕೆಟ್ಟ ಪರಿಣಾಮ ಆಗ್ಬಹುದು. ಬಟ್ ಬರೀ ಎಲೆ ತಿನ್ನೋದ್ರಿಂದ ಅದಾಗ್ಲಿಕ್ಕೆ ಯಾವುದೇ ರೀತಿ ಪರಿಣಾಮ ಆಗಂಗಿಲ್ಲರಿ ಮೇಡಮ್. ಬರೀ ಎಲೆ ತಿಂದ್ರೆ, ಬರೀ ಎಲೆ ತಿಂದ್ರೆ. ಮತ್ತೆ ಇನ್ನೊಂದು ಪ್ರಶ್ನೆ ಅಂದ್ರೆ ಮೇಡಮ್ ರೀ, ಬಾಯಿ ಸ್ವಚ್ಛತೆಗೆ ತಣ್ಣೀರು ಒಳ್ಳೆಯದ್ರು ಬಿಸಿನೀರು ಒಳ್ಳೆಯದ್ರ? ಅದು ಬಹಳ ಬಿಸಿ ನೀರಲ್ಲ, ಉಗುರು ಬೆಚ್ಚ ನೀರ್ ಅಂತ ಏನ್ ಹೇಳ್ತಾರಲ್ಲ, ಅದನ್ನ ಯೂಸ್ ಮಾಡಬಹುದು, ಅದನ್ನ ಉಪಯೋಗಿಸಬಹುದು. ಈಗ ರಾತ್ರಿ ಹಲ್ತಿ ಕೊಟ್ಟಿವಲ್ರಿ ಮೇಡಮ್, ಬಿಸಿನೀರು ಯೂಸ್ ಮಾಡ್ಬೇಕ್ರಿ ಅವಾಗ, ತಣ್ಣೀರು ಯೂಸ್ ಮಾಡ್ಬೇಕ್ರಿ? ಅದು ಯಾವ ನೀರಾದ್ರೂ ನಡೆಯತ್ರಿ? ನಡೀತದೆ ಅಲ್ರಿ. ಒಟ್ಟಾರೆಯಾಗಿ ಡಾಕ್ಟರ್ ಹೇಳ್ತಾ ಇರೋದು ಉಗುರು ಬಿಸಿ ನೀರನ್ನ ಉಪಯೋಗ ಮಾಡಿ ಅಂತ ಹೇಳಿ. ಹಲೋ ನಮಸ್ತೆ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಮೇಡಮ್ ಅವ್ರ, ಇಲ್ಲಿ ನಾವು ಮಾನವಿ ತಾಲೂಕಿನಿಂದ ಮದ್ಲಾಪುರ ಮಲ್ಲಿಕಾರ್ಜುನ ಅಂತೇಳಿ. ಮೇಡಮ್ ಅವ್ರೆ, ನಮಗೆ ಈ ದೌಡೆ ಎರಡು ಹಲ್ಲುಗಳು ಅಲ್ಲಾಡ್ತಾವ, ನೋವು ಇದೆ ನೋಡ್ರಿ ಮೇಡಮ್, ಎಷ್ಟು ಇದಾದ್ರು ನೋವು ಹೋಗಲು. ಎಷ್ಟು ವಯಸ್ಸಿದೆ ನಿಮಗೆ? ನಮಗ 48 ಇದಾರೆ ಮೇಡಮ್. ಹಾ, ಅದನ್ನ ನೀವು ದಂತ ವೈದ್ಯರಿಗೆ ಕಾಣ್ಬೇಕ್ರಿ. ಅದು ಒಂದು ಎಕ್ಸ್ರೇ ತಗೊಂಡ್ ನೋಡ್ತಾರೆ, ಅಂದ್ರೆ ಹಲ್ಲಿನ ಸುತ್ತ ಎಲ್ಬು, ಅದು ಹಲ್ಲು ಹಿಡ್ಕೊಳಕ್ಕೆ ಎಲ್ಬು ಇರ್ಬೇಕ್ರಿ. ಅದು ಎಲ್ಬಿನ ಸಮಸ್ಯೆ ಇರಬಹುದು. ಎಲ್ಬು ಸವಿತ ಬಂದ್ಬಿಟ್ರೆ ನಿಮ್ಮ ಹಲ್ಲು ಅಳಗಾಡ್ತೇವೆ, ಅಥವಾ ವಸಡಿನ ಸಮಸ್ಯೆ ಇರಬಹುದು. ಸೊ ನೀವು ನಿಮ್ಮ ವೈದ್ಯರಿಗೆ ಹೋಗಿ ತೋರಿಸಿದ್ರೆ ಅವರು ಅದ್ರ ಬಗ್ಗೆ ಪರೀಕ್ಷೆ ಮಾಡಿ ಎಕ್ಸ್ರೇ ತಗೊಂಡು ನಿಮಗೆ ನಿಖರವಾಗಿ ಹೇಳ್ತಾರೆ. ಅದು ಮೊದಲು ನಾವು ಮೇಡಮ್ ತಂಬಾಕು ಹಾಕ್ತಿದ್ರೆ, ಹಾ ಅದು ಎಲ್ಲಡಿಕೆ ತಂಬಾಕು ಹಾಕಿದಾಗ ನೋವು ಬಹಳ ಆಗ್ತದ್ರಿ, ಅದು ಬಿಟ್ಬಿಟ್ಟಿನ್ರಿ ಈಗ. ಒಳ್ಳೇದಾಯ್ತು, ಬಿಟ್ಟರೆ ಸಹ ಅದು ನೋವು ಐತ್ರಿ, ಎರಡಲ್ಲ ಅದಾಡ್ತಾವ. ಹಾ, ಅಂದ್ರೆ ಅದು ಸಮಸ್ಯೆ ಇರ್ಲಿಕ್ಕಿಲ್ಲ, ಬೇರೆ ಸಮಸ್ಯೆ ಇರಬಹುದು. ಹೋಗಿ ನಿಮ್ಮ ವೈದ್ಯರಿಗೆ ನೀವು ತೋರಿಸಬಹುದು, ದಂತ ವೈದ್ಯರಿಗೆ. ಹಲೋ, ಹಲೋ ಹೇಳಿ. ನಾನು ಮೂಡಿಗೆರೆ ತಾಲೂಕಿನಿಂದ ಪ್ರಶಾಂತ್ ಅಂತ. ಹೇಳಿ ಪ್ರಶಾಂತ್, ಪ್ರಶ್ನೆ ಕೇಳಿ. ನಾನು ಈ ಹೊಸಡಿ ದವಡಿ ಹರಳು ಎರಡು ಕಪ್ ಆಗಿದ್ದಾವೆ ಮೇಡಮ್. ತಂಬಾಕ್ ತಿಂತೀರಾ? ಅದು ಕಪ್ ಆಗೋದಕ್ಕೆ ಅದು ಹುಳುಕಾಗಿರ್ಬಹುದ್ರಿ ಕಪ್ಪು, ಇಲ್ಲ ಅಂದ್ರೆ ಬರೀ ಏನಾದ್ರೂ ಕಲೆ ಇರಬಹುದು. ಎರಡು ನಾನು ಬಿಸಿ ಬಜ್ಜಿ ತಿಂದು ಅವು ಹಿಟ್ಟು ಹಲ್ಲಲ್ಲಿ ಕೂತು ಅದು ಇದಾಗಿ ನೋವಾಗಿ ಬಿಡ್ತಾರಲ್ಲಿ. ಅಂದ್ರೆ ನೀವು ಹೋಗಿ ನಿಮ್ ಡಾಕ್ಟ್ರಿಗೆ ಒಂದ್ಸತಿ ತೋರಿಸ್ಬಿಡ್ರಿ, ಅದು ಹುಳುಕೈತಾ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಐತಂತ ನೋಡಿ ಪರೀಕ್ಷೆ ಮಾಡಿ ಹೇಳ್ತಾರೆ. ಹಾ ಹಾ, ಅದು ಎಷ್ಟಿದೆ ಅನ್ನೋದ್ರ ಮೇಲೆ ಡಾಕ್ಟ್ರೇ ಹೇಳ್ಬೇಕ್ರಿ. ಹಿಂಗೆ ಈಗ ನಿಮ್ ಹಲ್ಲನ್ನ ನೋಡಿ ಡಾಕ್ಟರ್ ಹೇಳಲಿಕ್ಕಾಗತ್ತೆ. ಹಲೋ, ಹಲೋ ಹೇಳಿ, ಯಾರು ಮಾತಾಡೋದು? ನಮಸ್ತೆ. ನಮಸ್ತೆ, ಹೇಳಿ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ಕಾರ ರೀ. ವಿಜಯ ಕುಮಾರ್ ಸ್ವಾಮಿಗಳು ಅಂತ ಮಾತಾಡೋದು ಮಹಾರಾಷ್ಟ್ರದಿಂದ. ಓ ಹೇಳ್ರಿ. ಈಗ ತಂಬಾಕು ಅಜ್ಜ ಬದ್ದು ಯಾರು ತಿನ್ನಂಗಿಲ್ಲ, ಅವ್ರ ಕ್ಯಾನ್ಸರ್ ಅಂತಿದ್ದೀರಿ. ಇದು ಎಷ್ಟು ಮಟ್ಟಿಗೆ ಬಾಯಿಯೊಳಗೆ ಕ್ಯಾನ್ಸರ್ ಏನ್ರಿ? ಈಗ ತಂಬಾಕು ಬಾಯಿಯೊಳಗೆ ಆಗೋ ಕ್ಯಾನ್ಸರ್ಗೆ ತಂಬಾಕು ಒಂದು ಪ್ರಮುಖ ಕಾರಣ, ಅಂದ್ರೆ ಬೇರೆ ಕಾರಣನೂ ಇದಾವೆ. ಅದರೊಳಗೆ ನೀವು ಇದು ಅಂದ್ರೆ ಫ್ಯಾಮಿಲಿಯಲ್ಲಿ, ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅದ್ರ ಹಿಸ್ಟ್ರಿ ಇದ್ರೆ, ನಿಮ್ಮ ಅದ್ರ ಯಾರಿಗಾದ್ರೂ ಮುಂಚೆ ಆಗಿದ್ರೆ, ಅದಕ್ಕೆ ನಾವು ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಒಂದು ವರ್ಡ್ ಇದೆ, ಆ ಥರ ಏನಾದರೂ ಇದ್ರೆ ಅದು ಆಗೋ ಚಾನ್ಸಸ್ ಇರ್ತಾವ್ರಿ. ಸೊ ತಂಬಾಕು ಒಂದು ಪ್ರಮುಖ ಕಾರಣ, ಬಟ್ ಅದಕ್ಕೆ ಬೇರೆ ಕಾರಣನೂ ಇರ್ತವೆ. ಬೇರೆ ಕಾರಣ ಇದೆ. ಹಾ ಹಾ ಹೌದು. ಧನ್ಯವಾದ. ಹಲೋ, ಹಲೋ, ಹಲೋ ಮೇಡಮ್ ಅವ್ರ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ. ನಮ್ಮ ಮನೆಯವರು ತಂಬಾಕ್ ಹಾಕಂತಾರ್ರಿ, ನೈಟ್ ಎಲ್ಲ ಫುಲ್ ದೌಡ್ಯಾಗ ಹಾಕಂತಾರೆ ಮೇಡಮ್. ಬಿಡು ಅಂದ್ರ ಹಲ್ಲು ಸೇರ್ತಾವು ಅಂತ ಹೇಳ್ತಾರ್ರಿ. ಮೊನ್ನೆ ಸರ್ಕಾರಿ ಆಸ್ಪತ್ರೆಗೆ ತೋರಿಸಿದ್ವಿ, ಎಲ್ಬಿನ್ ಡಾಕ್ಟರ್ ಕಡೆ. ಅವರು ಬೈದ್ರು, ಬೈದ್ರು ಬಿಡವಲ್ರ ಅವರು. ಈಗ ಮೊದಲು ನಿಮ್ಮ ಮನೆಯವರು ಅದನ್ನ ಒಂದು ನಿರ್ಧಾರ ಮಾಡ್ಬೇಕು, ಬಿಡಬೇಕು ಅಂತ ಅವರು ಅದ್ರ ದೃಢ ನಿರ್ಧಾರ ಇದ್ರೆ, ಅವ್ರು ಬಿಡ್ತೀವಿ ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಇದೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ಫಸ್ಟು ಅದನ್ನು ಸಮಾಲೋಚನೆ ಅಂದರೆ ಕೌನ್ಸಿಲಿಂಗ್ ಮಾಡ್ತಾರೆ. ಈ ಆಸ್ಪತ್ರೆಗೆ ಹೋದರೆ ನಿಮಗೆ ಯಾವ ಥರ ಬಿಡ್ಬೋದು, ಬಿಟ್ಟಾದ್ಮೇಲೆ ಯಾವ ಔಷಧಿ ಕೊಡ್ತಾರೆ ಎಲ್ಲನೂ ವಿವರವಾಗಿ ಹೇಳ್ತಾರೆ. ನೀವು ಹಾಸ್ಪಿಟಲಿಗೆ ಕರ್ಕೊಂಡು ಬಂದರೆ ನಿಮ್ಮ ಮನೆಯವ್ರಿಗೆ ತಿಳಿಸಿ ಹೇಳ್ಬೋದು. ಸೊ ಫಸ್ಟು ನೀವು ಮನೆಯಲ್ಲಿ ಅವರಿಗೆ ತಂಬಾಕನ್ನು ನೀವು ಬಿಡಲೇಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಆಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀನಿ ತಂಬಾಕ ಬಿಡಲ್ಲ ಅಂತಾರೆ. ಮೇಡಮ್ ಅವ್ರ ಹಲ್ದು ತಿಕ್ಕಂಗಿಲ್ರಿ, ನೈಟ್ ಎಲ್ಲ ಫುಲ್ ಮನ್ ಡಾಕ್ಟರ್ ಬೈದಾರ, ಚಾದಾಗ ತಂಬಾಕ ಕುಡಿಸ್ಕೊಂಡು ಒಂದ್ ಸಾರ್ನ್ಯಾಗ ಅಂತಂದ್ ಇಷ್ಟೆಲ್ಲ ಇದು ಹೇಳಿದ್ರು ಬಿಡವಲ್ಲ ನೋಡ್ರಿ. ಅಲ್ಲ, ಅವ್ರ ಆರೋಗ್ಯ ಹಾಳಾಗುತ್ತೆ, ಅದನ್ನ ನೀವು ಹೇಳ್ಬೇಕು, ತಿಳಿಸಿ ಹೇಳ್ಬೇಕು. ಆಯ್ತಾ? ಹಲೋ, ಹಲೋ ರೀ, ಹೇಳಿ, ಯಾರು ಮಾತಾಡೋದು? ನಾವು ಇಲ್ಲಿ ರಾಯಬಾರಿಂದ ಭೀಮರಾವ್ ಕೊಕಟೆ ಮಾತಾಡೋದ್ರಿ. ಹೇಳ್ರಿ, ಹೇಳ್ರಿ. ಇಲ್ಲಿ ಒಬ್ರು ತಂಬಾಕ್ ಅಂತಂದ್ರಿ, ಈಗ ತಿನ್ನೋದು ಬಿಡದಾರ್ರಿ, ಬಾಯಿಗೆ ಹಸಿದ್ ಬೆಳ್ಳಗಾಗಿತ್ರಿ, ಏನ್ ಮಾಡ್ಬೇಕ್ರಿ ಅಂತ? ಬಾಯಿ, ಹಾ ಬಾಯಿ ಬೆಳ್ಳಗಂದ್ರೆ ಎಲ್ಲಿ ಬೆಳ್ಳಗ? ಚರ್ಮದ ಮೇಲೆ ಬೆಳ್ಳಗೈತ? ಬೆಳ್ಳಗಾಗೈತ ಸುತ್ತಗಡೆ ಎಲ್ಲ ನ್ಯಾಲಿ ಒಂದಾಗಿತ್ತು, ಮತ್ತೆ ಒಳಗಿನೊಳಗ ಬಾಯಿ ಎಲ್ಲ ಬೆಳ್ಳಗಾಗಿತ್ರಿ. ಹಾ, ಅಂದ್ರೆ ನಾ ಈಗ ಅದ್ರ ಬಗ್ಗೆನೆ ಹೇಳ್ದೆ, ತಂಬಾಕು ಬಹಳ ದಿವಸದಿಂದ ಸೇವನೆ ಮಾಡೋದ್ರಿಂದ ಬಾಯಿ ಚರ್ಮ ಒಳಗ ಕೆಲವೊಂದು ಈ ಪರಿಣಾಮಗಳು ಕಾಣಿಸ್ತಾವ್ರಿ. ಇದು ಕ್ಯಾನ್ಸರ್ಗಿಂತ ಮುಂಚೆ ಆಗೋ ಸ್ಟೇಜ್ ಇದು. ಹಾ, ಇದನ್ನ ಇವ್ರು ಹಿಂಗೆ ತಿನ್ನೋದು ಕಂಟಿನ್ಯೂ ಮಾಡಿದ್ರೆ ಮುಂದೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬಹುದು. ಈ ಬಿಳಿ ಮಚ್ಚೆ ಅಂತ ಹೇಳ್ತೀವಿ ನಾವು. ಹಾ, ಬಿಟ್ಟಿದ್ರೆ ಅದು ಒಂದು ಒಳ್ಳೆ ಸಂಕೇತ. ಈಗ ನೀವು ಹೋಗಿ ಡಾಕ್ಟ್ರಿಗೆ ತೋರಿಸಿ ಅದಕ್ಕೆ ಅದರದ್ದು ಟೆಸ್ಟ್ ಮಾಡಿಸಿ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡಿಕೊಂಡು ಅದರ ಮೇಲೆ ಚಿಕಿತ್ಸೆ ತಗೋಬೇಕು. ಹಲೋ, ಹಲೋ, ಹಲೋ ಹೇಳಿ, ಯಾರು ಮಾತಾಡೋದು? ನಮಸ್ಕಾರ, ನಾವು ಬಿಜಾಪುರ ಜಿಲ್ಲೆಯಿಂದ ನಿಮ್ಮ ನೋಡಿ ಬರದಾರ ಅಂತ ಹೇಳ್ರಿ. ರೇಡಿಯೋ ಸ್ವಲ್ಪ ದೂರ ಇಡಿ ಬ್ರದರ್. ಬಂದ್ ಮಾಡಿದೆ. ಹೇಳ್ರಿ. ತಂಬಾಕು ಬಿಡ್ಬೇಕಾದ್ರೆ ಬಿಡ್ಲಿಕ್ಕೆ ಏನಾದ್ರು ಚಿಕಿತ್ಸೆ ಅದಾವ್ರ? ಹಾ ಇದಾವ್ರಿ, ಅದಕ್ಕೆ ಅದಕ್ಕಾದ ಒಂದು ಕೌನ್ಸಿಲಿಂಗ್ ಸೆಂಟರ್ಸ್ ಇರ್ತವೆ ಅಲ್ಲಿ, ಅಂದರೆ ಸಮಾಲೋಚನೆ ಕೇಂದ್ರಗಳು ಅಂತ ಇರ್ತವೆ. ಅದಕ್ಕೆ ನೀವು ಅಲ್ಲಿ ಬಂದರೆ ನಿಮಗೆ ಅದನ್ನ ಯಾವ ರೀತಿ ಬಿಡಿಸ್ಬಹುದು, ಅದಕ್ಕೇನು ಚಿಕಿತ್ಸೆ ಇದಾವ, ಅದು ಅದಕ್ಕೇನು ಮೆಡಿಸಿನ್ಸ್ ಕೊಡಬಹುದು, ಅದರೊಳಗೆ ನಿಮ್ಮದು ಏನು ರೋಲ್ ಇದೆ ಎಲ್ಲನೂ ತಿಳಿಸಿ ಹೇಳ್ತಾರೆ. ಅದನ್ನ ನೀವು ಬಂದು ಭೇಟಿ ಆಗಬೇಕು, ತೋರಿಸ್ಬೇಕು, ಆಮೇಲೆ ನಿಮ್ಮ ನಿರ್ಧಾರ ಹೇಳಬೇಕು. ನೀವು ಡಿಸೈಡ್ ಮಾಡಿ ಬಿಡ್ತೀನಿ ಅಂತಂದರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಹಾ, ಎಸ್ ಡಿ ಎಂ, ಹಾ, ದಂತ ಮಹಾವಿದ್ಯಾಲಯ ಧಾರವಾಡ. ತೋರಿಸ್ಬೋದು, ನಿಮ್ಮ ಹತ್ತಿರದ ಆಸ್ಪತ್ರೆ, ದಂತ ಆಸ್ಪತ್ರೆಗೆ ಹೋಗಿ ಅಲ್ಲಿ ತೋರಿಸಿದ್ರು, ಅವರು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಹಲೋ, ಹಲೋ, ಹೇಳಿ. ನಮಸ್ತೆ ನಮಸ್ತೆ, ನಾನು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗಂಗಪ್ಪ ಕಲ್ಲಪ್ಪ ಸಿದ್ದಲ್ಗೌಡರು ಮಾತಾಡಿದ್ರಿ. ಹೇಳಿ, ನಮಸ್ತೆ, ನಿಮ್ ಸಮಸ್ಯೆ ಕೇಳಿ. ಈ ಬಾಯಿ ಒಳಗೆ ತಂಬಾಕು ಹಾಕಿದ್ರೆ ಆರೋಗ್ಯವಾಗಿರ್ತೀವಿ ಅಂತ ಕೆಲ ಜನ ವಾದ ಮಾಡ್ತಾರೆ. ಅವ್ರ ಹಲ್ಲು ಏನೂ ಆಗಿಲ್ರಿ, ಆದ್ರೆ ನಾವು ಹಲ್ಲು ಯಾವ ತಂಬಾಕಿಲ್ಲ ಅಡಿಕಿಲ್ಲ ಇಂಥದ್ರೆ ಆರೋಗ್ಯ ನಮ್ಮ ಹಲ್ಲು ಬರೀ 13 ಹಲ್ಲು ಅಷ್ಟು. ಹಾ, ಅದ್ರೊಳಗೆ ಈಗ ಅದೇ ಹೇಳ್ತೀನಿ, ತಂಬಾಕು ಒಂದು ಪ್ರಮುಖ ಕಾರಣ ಅಂದ್ರೆ ಹಲ್ಲು ಹೋಗಕ್ಕೆ ಬೇರೆ ಕಾರಣನೂ ಇರ್ತಾವ್ರಿ. ಅದ್ರೊಳಗೆ ನಿಮ್ಗೆ ಒಸಡೆ ಸಮಸ್ಯೆ ಇರಬಹುದು, ಅಥವಾ ನಿಮ್ದು ಈಗ ಶುಗರ್ ಆಗಿರಬಹುದು, ಅದರಿಂದನೂ ನಿಮ್ಮ ಒಸಡು ವೀಕ್ ಆಗ್ತವೆ. ಆಮೇಲೆ ನೀವು ಎಷ್ಟು ಸತಿ ಬ್ರಷ್ ಮಾಡ್ತೀರಿ, ತಿಂದಾದ್ಮೇಲೆ ಬಾಯಿ ಮುಕ್ಕುಳಿಸ್ತಿರೋ ಇಲ್ಲೋ, ಅದು ಎಲ್ಲ ಇದರಲ್ಲಿ ಇಂಪಾರ್ಟೆಂಟ್ ಆಗ್ತೈತ್ರಿ. ಸೊ ಈ ವಿಷಯ ನಾವು ಇವತ್ತು ಮಾತಾಡ್ತಿರೋದು ತಂಬಾಕಿನ ಬಗ್ಗೆ ಅಷ್ಟೇ. ಅಂದರೆ ತಂಬಾಕು ಒಂದೇ ಕಾರಣ ಅಂತಲ್ಲ, ಬೇರೆ ಕಾರಣನೂ ಇದ್ದಾವೆ ಹಲ್ಲು ಹೋಗೋಕ್ಕೆ, ಒಸಡು ವೀಕ್ ಆಗೋಕ್ಕೆ. ತಂಬಾಕು ಯೂಸ್ ಮಾಡೋದ್ರಿಂದ ಹಲ್ಲು ಗಟ್ಟಿ ಆದ್ರೆ ನಾವು ಏನ್ ಮಾಡ್ಬೇಕಾಗ್ತಿರ್ಲಿಲ್ಲ, ಅಲ್ಲ ಇರೋ ಹಲ್ಲನ್ನು ಕಳ್ಕೊಳ್ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ. ಹಲೋ, ನಮಸ್ತೆ. ಹಲೋ ಮೇಡಮ್, ಹೇಳಿ. ನಮಸ್ಕಾರ ಹೇಳ್ರಿ ಡಾಕ್ಟರ್ ಅವ್ರಿಗೆ. ತಮಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳ್ರಿ. ನಮಗೆ ತುಂಬಾ ಸಂತೋಷ ಆಯ್ತು ಮೇಡಮ್ ಆಕಾಶವಾಣಿಯಿಂದ ಕರೆ ಸಿಕ್ಕಿದ್ದಕ್ಕೆ. ಹೇಳಿ ಹೇಳಿ. ಬೆಳಗಾವಿ ಜಿಲ್ಲೆ ಹತ್ನಿ ತಾಲೂಕಾ ನಂದಗಾಂವ್ ಗ್ರಾಮದಿಂದ ಅಶೋಕ್ ಮಧಗೌಡ ಅಂತ ಮಾತಾಡ್ತೀನಿ. ಹೇಳ್ರಿ ಗೌಡ್ರೆ. ಮೇಡಮ್ ಅವ್ರೇ, ಇದು ಕ್ಯಾನ್ಸರ್ ಆಗತ್ತೆ ತಂಬಾಕು ತಿಂದ್ರೆ ಅಂತ ಹೇಳ್ತಾರೆ. ಬಿಡಿ ಸಿಗರೇಟು ಸೇದ ಧೂಮಪಾನ ಮಾಡೋದ್ರಿಂದ ಕ್ಯಾನ್ಸರ್ ಆಗುತ್ತೆ, ಅಥವಾ ತಂಬಾಕು ತಿನ್ನೋದ್ರಿಂದ ಕ್ಯಾನ್ಸರ್ ಆಗುತ್ತೆ? ಈಗ ತಂಬಾಕನ್ನ ಎರಡು ರೀತಿ ಯೂಸ್ ಮಾಡ್ತಾರ್ರಿ ಎಲ್ಲರೂ. ಒಂದು ಸೇದೋದು, ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋ ತಂಬಾಕು ಬೇರೆ, ಸೇದೋ ತಂಬಾಕು ಬೇರೆ. ಈಗ ಸಿಗರೇಟು ಬೀಡಿ ಅದೆಲ್ಲ ಅದು ಒಂಥರ, ಆದ್ರೆ ತಿನ್ನೋ ತಂಬಾಕು ಅಂದ್ರೆ ಗುಟ್ಕಾ ಜರ್ದ ಇದೇನ್ ತಿಂತಾರಲ್ಲ ಅದು. ಈ ಎರಡನ್ನೂ ತಿನ್ನೋದ್ರಿಂದ ಕ್ಯಾನ್ಸರ್ ಆಗ್ತೈತಿ. ಈ ಸಿಗರೇಟ್ ಸೇದೋದ್ರಿಂದನೂ ಕ್ಯಾನ್ಸರ್ ಆಗ್ತೈತ್ರಿ, ಆಮೇಲೆ ಗುಟ್ಕಾ ಸೇವನೆ ಮಾಡೋದ್ರಿಂದನೂ ಬಾಯಿಯೊಳಗೆ ಕ್ಯಾನ್ಸರ್ ಆಗ್ತೈತಿ. ಸೊ ಎರಡು ತರನು ಅದು ತಪ್ಪು. ತಂಬಾಕು ಒಟ್ಟು ಯಾವುದೇ ರೀತಿಯೊಳಗೆ ಉಪಯೋಗ ಮಾಡಿದ್ರು ಅದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತದೆ. ಎರಡು ತರದಿಂದ ಆಗ್ತದೆ. ಹೌದೌದು ಹೌದು. ಹೌದು, ಎಲೆನು ಜಾಸ್ತಿ, ಎಲೆ ಅಂತಲ್ಲ ಅಡಿಕೆ, ಅಡಿಕೆ ಮತ್ತು ಸುಣ್ಣ ಅದನ್ನ ತಿಂದ್ರೂ ಆಗುತ್ತೆ ಹಂಗೆ. ಹಲೋ ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ನಾವು ಗದಗನಿಂದ ಶಂಕರ್ ಅಂತ ಮಾತಾಡೋದು. ಶಂಕರ್, ಕೇಳಿ, ಪ್ರಶ್ನೆ ಕೇಳಿ. ತಂಬಾಕು ಪೇಸ್ಟ್ ಬರ್ತದೆ ಯೂಸ್ ಮಾಡ್ತಾರಲ್ರಿ ಮೇಡಮ್, ಆಗ್ಬಹುದು. ನಾನು ನಿಖರವಾಗಿ ಏನು ಹೇಳಕ್ ಆಗೋದಿಲ್ರಿ, ಬಟ್ ನಾವು ನಮ್ಮ ರೋಗಿಗಳಿಗೆ ಈ ರೀತಿ ಪೇಸ್ಟ್ ಎಂದು ನಾವು ಹೇಳೋದಿಲ್ಲ, ತಂಬಾಕಿರೋ ಪೇಸ್ಟ್ ಯೂಸ್ ಮಾಡ್ರಿ ಅಂತ. ಕೆಲವೊಂದು ಜನ ಯೂಸ್ ಮಾಡ್ತಾರೆ, ಅದೇ ಅದು ಅದು ತಪ್ಪು ಅಂತ ನಾನು ಹೇಳ್ತೀನಿ. ಸರಿ. ಹಲೋ ಹಲೋ, ಯಾರು ಮಾತಾಡೋದು ರೀ? ಬೆಳಗಾವಿ ಜಿಲ್ಲೆ ಕುಂದರಗಿ ತಾಲೂಕು, ಗೋಕಾಕ್ ತಾಲೂಕಿಂದ ಕುಂದರಗಿಯಿಂದ ದಾನೇಶ್ರಿ ಹಿರೇ ಮಾತಾಡೋದು. ಹಾ, ಹೇಳಿ, ಪ್ರಶ್ನೆ ಕೇಳಿ. ಹಲೋ, ವಿವರಣೆ ಹೇಳ್ಬೇಕಿತ್ತು ಬಾಯಿಯ ಸ್ವಚ್ಛತೆ ಬಗ್ಗೆ ವಿವರಣೆ ಹೇಳ್ಬೇಕು. ಬಾಯಿಯ ಸ್ವಚ್ಛತೆ ಕಾಪಾಡ್ಕೊಳ್ಳೋದು. ಹಾ ಹಾ, ಅಂದ್ರೆ ಮೊದಲನೇದಾಗಿ ಬಾಯಿಯ ಸ್ವಚ್ಛತೆ ಕಾಪಾಡೋದಕ್ಕೆ ನೀವು ಎರಡು ಸತಿ ಬ್ರಷ್ ಮಾಡ್ಬೇಕ್ರಿ. ಆಮೇಲೆ ಬ್ರಷ್ಷು ಅಟ್ಲೀಸ್ಟ್ 6 ತಿಂಗಳು ಒಂದ್ಸತಿ ಚೇಂಜ್ ಮಾಡಬೇಕು. ಆಮೇಲೆ ಏನು ತಿಂದರೂ ನೀರಿಂದ, ನೀವು ಎಲ್ಲಿ ಹೊರಗಡೆ ಏನು ತಿಂದ್ರೂ ನೀರಿಂದ ಬಾಯಿ ಮುಕ್ಕಳಿಸಿ ಮೇಂಟೈನ್ ಮಾಡಿದರೆ ಸಾಕು, ಅಷ್ಟು ಸಾಕು ಹಂಗೆ. ಆಮೇಲೆ 6 ತಿಂಗಳಿಗೆ ಒಂದ್ಸತಿ ಇಲ್ಲ ವರ್ಷಕ್ಕೆ ಒಂದ್ಸತಿ ನಿಮ್ಮ ಡಾಕ್ಟ್ರಿಗೆ ಹೋಗಿ ನಿಮ್ಮ ಬಾಯಿ ತೋರಿಸ್ಕೋಬೇಕು, ದಂತವೈದ್ಯರಿಗೆ ಚೆಕಪ್ ಮಾಡಿಸ್ಕೋಬೇಕು. ಹಲೋ ಹಲೋ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ, ಹೇಳ್ರಿ ಮೇಡಮ್. ಅಲ್ಲೂ ಹಿಟ್ಟಲ್ಲಿ ಇರ್ತಾರೆ ಮೇಡಮ್, ಕಂದಲ್ ಅಂತ ಬರ್ತಾರೆ, ಅದಕ್ಕೆ ಏನ್ ಮೇಡಮ್ ಪರಿಹಾರ? ಹಿಟ್ಟಲ್ ಅಂತಾರಲ್ಲ, ಅದನ್ನ ಕೇಳ್ತಿದ್ರಿ ನೀವು? ಹೌದು ಮೇಡಮ್. ಹಿಟ್ಟಲ್ಲು ಯಾವಾಗ ಹುಟ್ಟದಾನಿಂದ ಆಯ್ತೋ ಅಥವಾ ಹೆಂಗದು? ಅಂದ್ರೆ ಅದಕ್ಕೆ ನಾವು ಫ್ಲೋರೋಸಿಸ್ ಅಂತಾನು ಒಂದು ಕಾರಣ ಇರುತ್ತೆ. ಅಂದ್ರೆ ನೀರಿನೊಳಗೆ ನೀವು ಯಾವ ಏರಿಯಾ ಒಳಗೆ ಇರ್ತಿರಲ್ಲ, ಆ ನೀರಿನೊಳಗೆ ಫ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ಹಿಟ್ಟಲ್ಲಿ ಆಗ್ತಾವ್ರಿ. ಹಾ, ಅದಕ್ಕೆ ಅದು ಎಷ್ಟು ಮಟ್ಟಿಗೆ ನಿಮ್ಮ ಹಲ್ಲನ್ನ ಹಾಳು ಮಾಡಿದೆ ಅಥವಾ ಎಷ್ಟು ನಿಮ್ಮ ಹಲ್ಲು ಅದರಿಂದ ಎಫೆಕ್ಟ್ ಆಗಿದೆ ಅದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರ್ರಿ ಅದನ್ನ. ಹಾ, ಅದನ್ನ ನೋಡ್ಬೇಕ್ರಿ, ಅದು ಎಷ್ಟು ನಿಮ್ ಹಲ್ ಹಾಳಾಗಿದೆ ಅಥವಾ ಯಾವ ಸ್ಟೇಜ್ ಅಲ್ಲಿ ಇದೆ ಹೆಂಗಿದೆ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ಬೋದು. ಹಾ ಸರಿ. ಹಲೋ ಹಲೋ ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ರೀ, ಹೇಳಿ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳ್ಕೋಡ್ರಿ. ಹೇಳ್ರಿ ಹಿರೇಮಠ್ರಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ, ಹೇಳ್ರಿ ಮೇಡಮ್. ರೀ ಆಗ ಕೇಳುವಾಗ ಮಾಡ್ತೇನ್ರಿ, ಅದು ನಾಲಿಗೆ ಬಹಳಷ್ಟು ಮೇಡಮ್ ರೀ, ಅದಕ್ಕೆ ಏನ್ ಕಾರಣ ರೀ? ನನಗೆ ಯಾವುದೇ ದುಶ್ಚಟಗಳು ಇಲ್ರಿ ಮೇಡಮ್ ರೀ, ಪ್ರಾಮಾಣಿಕವಾಗಿ ಹೇಳ್ತೇನ್ರಿ. ನಿಮ್ದು ನಂಗೆ ಕೇಳಿಸ್ತಿಲ್ಲ, ಪ್ರಶ್ನೆ ಸರಿಯಾಗಿ ಕೇಳಿಸ್ಲಿಲ್ಲ ರೀ. ಹೌದ್ರಿ ಮೇಡಮ್ ರೀ, ನಾ ನಾಲಿಗೆ ಒಡೆದದ್ರಿ ಮೇಡಮ್ ರೀ, ಬಹಳಷ್ಟು ಒಡೆದದ್ರಿ. ಕೇಳಂದ್ರೆ ಈಟ ಹೀಟಿನ ಪ್ರಾಬ್ಲಮ್ ನಾಲಿಗೆ ಒಡೆದದ ಹೀಟ್ ಆಗಿ ಆಗಿದೆಯೋ ಏನು ಅಂತ. ಒಡೆದದ ಅಂದ್ರೆ ಕೆಂಪಾಗೈತಾ ಅಥವಾ ಹುಣ್ಣಾಗೈತಾ? ಇಲ್ರಿ, ಹುಣ್ಣದೇನಿಲ್ರಿ, ಹಂಗ ಒಡೆದದ್ರಿ ಮೇಡಮ್ ರೀ. ಒಡೆದದ ಅಂದ್ರೆ ನೀವು ಒಂದ್ಸತಿ ಹೋಗಿ ನಿಮ್ಮ ಡಾಕ್ಟ್ರಿಗೆ ತೋರ್ಸ್ರಿ, ಅದು ಏನು ಅದಕ್ಕೆ ಆಹಾರನೂ ಕಾರಣ ಇರ್ಬೋದು ಅಥವಾ ನಿಮಗೆ ಕೆಲವೊಂದು ಅಂಶಗಳ ಕೊರತೆ ಇರಬಹುದು, ಅದಕ್ಕೊಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಸೊ ಹೋಗಿ ನೀವು ಮನೆಯಲ್ಲಿ ಏನಾದ್ರೂ ಮಾಡಿ ಸ್ವಲ್ಪ ಆರಾಮಾಗುವಂತದ್ದು ಏನಾದ್ರು ಅಂಶ ಇದ್ರೆ ಹೇಳ್ರಲ್ಲ. ಅಲ್ಲ, ಅದಕ್ಕೆ ಏನು ಕಾರಣ ಅಂತ ನಾವು ಫಸ್ಟ್ ನೋಡ್ಬೇಕು, ಆಮೇಲೆ ಸಮಸ್ಯೆಗೆ ಪರಿಹಾರ ನಾವು ಹೇಳ್ಬಹುದು. ಅದಕ್ಕೆ ನಾನು ಹೇಳಿದೆ, ಹೋಗಿ ಡಾಕ್ಟರ್ಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ರಿ, ಅದು ಕೆಲವೊಂದು ವಿಟಮಿನ್ಸ್ ಕೊರತೆ ಇರ್ತಾವ್ರಿ, ಅದರದ್ದು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಬರೆದು ಕೊಡ್ತಾರೆ. ಅವ್ರು ಎಷ್ಟು ದಿವಸ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ಅದ್ರ ಸಮಸ್ಯೆ ದೂರ ಆಗುತ್ತೆ. ಉಪ್ಪು ನೀರನ್ನ ಇದು ಮಾಡೋದ್ರಿಂದ ಕಡಿಮೆ ಆಗಬಹುದೇನ್ರಿ ಮೇಡಮ್? ಉಪ್ಪು ನೀರು ಜಾಸ್ತಿ ಯೂಸ್ ಮಾಡ್ಬೇಕಾಗಿಲ್ರಿ, ನೀವು ಬೆಳಿಗ್ಗೆ ಒಂದ್ಸತಿ ಯೂಸ್ ಮಾಡಿದ್ರು ಸಾಕು, ಒಂದ್ಸತಿ ಮಾಡಿದ್ರು ಸಾಕು. ಹಲೋ ಹಲೋ ಹಲೋ. ಹಾ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳ್ರಿ ಮೇಡಮ್. ಈ ತಂಬಾಕು ಮತ್ತು ಸೇವನೆ ಮಾಡೋದು ತಿನ್ನೋದ್ರಿಂದ ಕ್ಯಾನ್ಸರ್ ಆಗ್ತಾ ಮತ್ತೆ ಇನ್ನೇನಾದ್ರು ಕಾಯಿಲೆಗಳು ಬರ್ತಾವ ರೀ? ನಾ ಹೇಳ್ದೆ ನಿಮಗೆ, ಹೃದಯಾಘಾತ ಆಗ್ಬೋದು ಅಥವಾ ಶುಗರ್ ಕಾಯಿಲೆ ಬರ್ಬೋದು, ಆಮೇಲೆ ಲಕ್ಕು ಅಂತಾರೆ ಪಾರ್ಶ್ವವಾಯು ಅದು ಬರ್ಬೋದು, ಎಸಿಡಿಟಿ ಆಗ್ಬೋದು, ಆಮೇಲೆ ಅಸ್ತಮಾದಂಥ ಕಾಯಿಲೆ ಬರ್ಬೋದು. ಇದೆಲ್ಲ ಸಮಸ್ಯೆಗಳು ಅಂದರೆ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಾದರೂ ತಂಬಾಕು ಸೇವನೆಯಿಂದ ಇದೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇಬ್ರಿಗೂ ಆಗ್ತೈತ್ರಿ. ಹೌದೌದು, ಕ್ರಮೇಣ ನೀವ್ ಎಷ್ಟು ವರ್ಷ ಸೇವನೆ ಮಾಡ್ತಿರಲ್ಲ ಎಲ್ಲ ನಿಮ್ಮ ಶರೀರ ಒಳಗೆ ಯಾವ್ಯಾವ ಅಂಗಾಂಗಗಳು ಇರ್ತಾವ ಎಲ್ಲವೂ ಅದರಿಂದ ಪರಿಣಾಮ ಆಗ್ಬಹುದು. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ಮ್ಯಾಮ್, ನಾ ಪ್ರಜ್ಞಾ ಅಂತ, 9ನೇ ಕ್ಲಾಸ್. ಹೇಳು ಪ್ರಜ್ಞಾ. ಮ್ಯಾಮ್, ನಮ್ಮ ತಂದೆಯವರು ಬಹಳ ತಂಬಾಕು ತಿಂತಿದ್ದಾರೆ ಮ್ಯಾಮ್, ಈಗ 45 ವರ್ಷ ಮ್ಯಾಮ್ ಅವ್ರಿಗೆ, 22 ವರ್ಷದಿಂದ್ರೂ ತಿಂತಾ ಇದ್ದಾರೆ ಮ್ಯಾಮ್, ಅಂದ್ರೆ 27ನೇ ವಯಸ್ಸಿನಿಂದ್ರೂ ತಿಂತಾ ಇದ್ದಾರೆ. ಬಿಡ್ ಅಂತ ಹೇಳಿಲ್ಲ? ಹೇಳಿದೀನಿ ಮ್ಯಾಮ್, ಅಂದ್ರು ಅವರು ಮನ್ಯಾಗ ತಾಯಿಯವರು ಹೇಳ್ತಾರೆ ಮ್ಯಾಮ್, ಆದ್ರೆ ಇದು ಆಕ್ಚುಲಿ. ನೀವ್ ಎಲ್ಲಿರೋದು? ಗಜೇಂದ್ರಗಡ ಮ್ಯಾಮ್. ನಿಮ್ ಹತ್ತಿರದೊಳಗೆ ಯಾವ್ದಾದ್ರು ಈ ದಂತ ವೈದ್ಯಕೀಯ ವಿದ್ಯಾಲಯ ಅಥವಾ ಹಾಸ್ಪಿಟಲ್ ಇದ್ರೆ, ಹಾ ಡೆಂಟಲ್ ಹಾಸ್ಪಿಟಲ್ ಏನಾದ್ರು ಇದ್ರೆ ನಿಮ್ಮ ತಂದೆಗೆ ಹೋಗಿ ಕರ್ಕೊಂಡು ಹೋಗಿ ಅವರಿಗೆ ಒಂದು ಕೌನ್ಸಿಲಿಂಗ್ ಕೊಡಿಸ್ಬೇಕು. ಅಂದ್ರ ಹಲ್ಲಿನಲ್ಲಿ ಕಪ್ಪು ಕಲೆಯದ ಬಹಳ ವರ್ಷ ತಿನ್ನೋದ್ರಿಂದ ನಿಮ್ ತಂದೆ ಹಲ್ಲು ಬಿಳಿ ಹಲ್ಲು ಹೋಗಿ ಕಪ್ಪು ಹಲ್ಲಾಗಿರ್ಬಹುದು. ಅದನ್ನ ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಅಲ್ಲೊಂದು ಕೌನ್ಸಿಲಿಂಗ್ ಅಂತ ಮಾಡಿಸಿ ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಬೇಕು ಮಾಡಿಸಿದ್ರೆ ಆಗ್ಬೋದು. ನಿಮ್ಮ ತಾಯಿಗೆ ಹೇಳ್ಬೋದು ಮಾಡಿಸಿದೆ ಮ್ಯಾಮ್, ಅವರು ಒಂದು ಚಿಂಗಮ್ ಟೈಪ್ ತಿನ್ನೋದಕ್ಕೆ ಕೊಟ್ಟಿದ್ದಾರೆ ಮ್ಯಾಮ್, ಅಂದ್ರೂ ಅದು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಈಗ ಒಂದ್ಸತಿ ಅವರು ಬಿಟ್ಟಾದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ತವೆ, ಅಂದರೆ ಹಲ್ಲು ಕ್ಲೀನ್ ಮಾಡಿಸ್ಬೇಕು, ಆಮೇಲೆ ಹಲ್ಲೊಳಗೆ ಚರ್ಮದೊಳಗೆ ಏನಾದರೂ ಚೇಂಜಸ್ ಆಗಿದ್ರೆ ಅದಕ್ಕೆ ನಿಮಗೆ ಚಿಕಿತ್ಸೆ ಕೊಡಬೇಕು, ಅದೆಲ್ಲ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಬೇಕು. ಅಂದರೆ ತುಂಬ ದಿನಗಳಿಂದ ತಿಂತ ಇದ್ದಾರೆ ಅಂತ ಹೇಳ್ತಾ ಇದೆಯಲ್ಲ ಪುಟ್ಟ, ಅದಕ್ಕೆ ಸ್ವಲ್ಪ ವೇಳೆ ತೆಗೆದುಕೊಳ್ಳುತ್ತಲ್ವಾ? ಸರಿಯಾಗಿ ತೋರಿಸಿ ಆಯ್ತಾ? ವೆಲ್ಕಮ್. ಹಲೋ ಹಲೋ ಹಲೋ ಮೇಡಮ್. ಹಲೋ ಹೇಳಿ ಹೇಳಿ. ನಮಗ್ ಬಾಯಿ ನೋವು ಸಮಸ್ಯೆ ಐತ್ರಿ ಮೇಡಮ್. ಬಾಯಿ ನೋವು ಅಂದ್ರೆ ಯಾವ ತರ ರೀ? ಗುಳ್ಳೆನ ಆಗ್ತಾ ನೋಡ್ರಿ ಹಗ್ಲೆಲ್ಲ. ಅಂದ್ರೆ ನೀವು ಇದು ತಂಬಾಕು ಮತ್ತೆ ಬಾಯಿ ಆರೋಗ್ಯ ಕುರಿತಂಗೆ? ನಾವು ತಂಬಾಕು ಸೇವನೆ ಮಾಡಲ್ಲ, ಏನು ಮಾಡಲ್ಲ. ಎಷ್ಟು ವಯಸ್ಸ್ರಿಮ್ಮ ನಿಮಗೆ? ವಯಸ್ಸು ಎಷ್ಟು ವಯಸ್ಸು? ವಯಸ್ಸು ನಮ್ದೊಂದು 50-52-53 ಇರ್ಬೋದ್ರಿ. ಆಮೇಲೆ ಬಾಯಿಯೊಳಗೆ ಎಲ್ಲ ಹಲ್ಲಿದಾವ? ನಿಮ್ ಬಾಯಿಯೊಳಗೆ ಎಲ್ಲ ಹಲ್ಲಿದಾವ? ಎಲ್ಲ ಹಲ್ಲಿದಾರಿ, ಒಂದ್ ಹಲ್ಲು ಕಳಿಸ್ಕೊಂಡಿದ್ರಿ, ಒಂದ್ ಹಲ್ಲು ತನ್ನಿನ್ ತಾನ ಉದ್ರಿ ಹೋಗಿ. ಅಂದ್ರೆ ನೀವು ಅದು ಅದು ನೀವು ಕರೆಕ್ಟ್ ಆಗಿ ಬಂದು ಪರೀಕ್ಷೆ ಮಾಡಿ, ಅದು ಅದೇ ಹೇಳ್ತೀನಲ್ಲ, ಕೆಲವೊಂದು ಅಂಶಗಳು ನಿಮ್ಮ ರಕ್ತದೊಳಗೆ ಕಡಿಮೆ ಇರಬಹುದು, ಅದರ ಪರಿಣಾಮ ನಿಮ್ಮ ಬಾಯಲ್ಲೂ ಹುಣ್ಣು ಅಥವಾ ನೋವು ಕಾಣಿಸ್ಕೋಬಹುದು. ಅದನ್ನ ನೀವು ತೋರಿಸ್ಕೋಬೇಕಾಗುತ್ತೆ ಡಾಕ್ಟರ್ಗೆ. ಹೌದೌದು ಹೌದು, ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು. ಹಲೋ ಹಲೋ, ಸಂದೀಪ್ ಮಾತಾಡೋದ್ರಿ. ಹೇಳಿ ಸಂದೀಪ್. ನಂಗೊಂದು ಡೌಟ್ ಬಂದೈತ್ರಿ, ತಂಬಾಕು ತಿಂದ್ರೆ ಬಾಯಿ ಕ್ಯಾನ್ಸರ್ ಆಗ್ತದೆ ಅಂತ ಹೇಳ್ತಿರಲ್ರಿ, ಸಿಗರೆಟ್ ಮೇಲೆ ಹಾನಿಕಾರಕ ಅಂತ ಬರು ಸ್ಮೋಕಿಂಗ್ ಮಾಡ್ತಾರೆ. ಹೌದು. ನನಗೆ ಅನ್ಸಿದ ಮಟ್ಟಿಗೆ ಕೊರೋನಾ ವೈರಸ್ ಫಸ್ಟ್ ಬಂದೈತ್ರಿ, ಸೆಕೆಂಡ್ ತಂಬಾಕು ಕ್ಯಾನ್ಸರ್ ಬಂದೈತ್ರಿ. ಯಾವ ತಗೊಂಡು ಫುಲ್ ಸೆಲ್ ಬಾಡಿ ಎಲ್ಲ ಇದಾಕೈತ್ರಿ ಅದು. ಇದು ಆ ಪ್ಯಾಕೆಟ್ ಮೇಲೆ ಬರ್ದಿದ್ರು ಎಷ್ಟೊಂದು ಜನ ಅದ್ರ ಬಲಿಗೆ ಹೋಗ್ಬಿಡ್ತಾರೆ. ಅದು ನಮ್ಮ ಮೇಲೆ ಅಂದರೆ ನಾವು ಡಿಸೈಡ್ ಮಾಡಿ ಇದು ಕೆಟ್ಟದಕ್ಕೆ ಬೀಳಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಏನಿದ್ರು ನಾವು ಬೀಳೋದಿಲ್ಲ. ಸೊ ನಮ್ಮ ನಿರ್ಧಾರ ಬಹಳ ಮುಖ್ಯ, ನಿರ್ಧಾರ ಗಟ್ಟಿಯಾಗಿರ್ಬೇಕು. ಕೆಲವೊಬ್ರು ರೂಢಿ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್ ಅವ್ರೆ, ಸಿಗರೆಟ್ ತಗೊಂಡು ಸ್ಮೋಕಿಂಗ್ ಮಾಡಿದ್ರೆ ಕೆಲವೊಬ್ರು ಏನೋ ಆಗೋದಿಲ್ಲ ಅನ್ನೋಂಗ್ ಮಾಡ್ತಾರೆ. ಕೆಲವೊಬ್ರು ಎಷ್ಟೊಂದು ಜನ ಟ್ರೈ ಮಾಡೋಣ ಅಂತ ಹೋಗಿ ಅದಕ್ಕೆ ಬಲಿ ಬೀಳ್ತಾರೆ. ಹೌದು ಹೌದ್ರಿ, ಅದು ಆಗತ್ರಿ, ಎಫೆಕ್ಟ್ ಆಗುತ್ತೆ. ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ನಾವು ರಾಣೇಬೆನ್ನೂರು ತಾಲೂಕು ಕೆತ್ನಳ್ಳಿ ಗ್ರಾಮದಿಂದ ಬಸಪ್ಪ ಕುರುವತ್ತಿ. ಹೇಳ್ರಿ ಬಸಪ್ಪ. ಈಗ ನಮ್ಮ ಹಲ್ಲು ಬಹಳ ಕಿಂಡಿ ಆಗವ್ರಿ, 32 ಹಲ್ಲಿನಾಗ 16 ಹಲ್ಲು ಕಿಂಡಿ ಆಗ್ಯಾವ್ರಿ ಮೇಡಮ್. ಅದು ಜಾಸ್ತಿ ಚಾ ಕುಡ್ದಾಗ ಮಾತ್ರ ಗುಳ್ ಗುಳ್ಳಾಗಿ ಹಲ್ಲು ಸೇದಾ ಕಟ್ಬಿಡ್ತಾವ್ರಿ. ಹೌದೌದು. ನೀವು ಅಂದ್ರೆ ಮುಂಚೆ ಅದು ಸ್ವಲ್ಪ ಹಲ್ಲು ತಿಂದಾಗ ಸಿಕ್ಕಾಕೋದೈತಿ ಅಂತ ನೀವು ಮೋಸ್ಟ್ಲಿ ಕಡ್ಡಿ ಹಾಕಿ ತೆಗಿತಿದ್ರಿ ಅನ್ಸುತ್ತೆ. ಅದಕ್ಕೆ ಅದು ಜಾಸ್ತಿ ಕಿಂಡಿ ಆಗ್ತೈತ್ರಿ, ಆ ತರ ಮಾಡಬಾರ್ದು. ನಾ ಅದಕ್ಕೆ ಹೇಳೋದು, ವರ್ಷಕ್ಕೆ ಒಂದ್ಸತಿ ಆದ್ರೂ ನಿಮ್ ಹಲ್ ಕ್ಲೀನ್ ಮಾಡಿಸ್ಬೇಕು, ಇದರಿಂದ ನಿಮ್ಮ ವಸಡಿನ ಆರೋಗ್ಯ ಉಳ್ಕೊಳ್ತೈತ್ರಿ. ಈಗ ಕ್ಲೀನ್ ಮಾಡಿಸಿಲ್ಲ ಅಂದ್ರೆ ನಾವು ತಿಂದಿದ್ದೆಲ್ಲ ಹಲ್ಲಿನ ಸುತ್ತ ವಸಡಿನ ಸುತ್ತ ಕಟ್ಕೊಂಡು ವಸಡು ಬಾವು ಬಂದು ಅದರಲ್ಲಿರೋ ಎಲುಬಿನ ಸಪೋರ್ಟ್ ಕಡಿಮೆ ಆಗ್ಬಿಡತ್ರಿ, ಅದಕ್ಕೆ ಕಿಂಡಿ ಆಗೋದು. ಅದಕ್ಕೆ ನೀವು ವಸಡಿನ ಸಮಸ್ಯೆ, ನೀವು ಹೋಗಿ ನಿಮ್ ಹಲ್ಲಿನ ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ನೀವು ಚಿಕಿತ್ಸೆ ಮಾಡಿಸ್ಕೋಬೇಕು. ಹಲೋ ಹಲೋ ಹೇಳಿ ಮೇಡಮ್. ನಾವು ಬೆಳಗಾವಿ ಜಿಲ್ಲೆ ತಾಲೂಕು ಕೋಳಿಬಿಡದಿಂದ ಮಾತಾಡೋದು, ರವಿ ನರಗಟ್ಟೆ ಅಂತೇಳಿ. ರವಿ ಹೇಳಿ. ಮೇಡಮ್, ಈಗ ತಂಬಾಕ್ ಬಿಡ್ಬೇಕಾದ್ರೆ ಫಸ್ಟ್ ಸ್ಟೇಜ್ ನಾವು ಏನ್ ಮಾಡ್ಬೇಕಂತ ಗೊತ್ತಾಗುತ್ತೆ? ಫಸ್ಟ್ ಸ್ಟೇಜ್ ನೀವೇ ಮಾಡ್ಬೇಕು, ಫಸ್ಟ್ ನೀವೇ ನಿರ್ಧಾರ ತೆಗೆದುಕೊಳ್ಬೇಕು. ನಾನು ಇನ್ಮೇಲೆ ತಂಬಾಕ್ ತಿನ್ಬಾರ್ದು, ಅದೇ ಫಸ್ಟ್ ಸ್ಟೇಜ್ ಅಂತ ನಿರ್ಧಾರ ತಗೋತೇನ್ರಿ. ಎಂಟು ದಿವಸ ಬಿಡ್ತೇನೆ ಅಲ್ಲ, ಅದು ಸ್ವಲ್ಪ ಕಷ್ಟ ರೀ, ಯಾಕಂದ್ರೆ ಇಷ್ಟು ವರ್ಷದಿಂದ ಅದು ನಿಮ್ಮ ಅದೇ ಹೇಳ್ತೇನೆ ಅವಲಂಬನೆ ಅಡಿಕ್ಷನ್ ಬಂದಿರ್ತೈತೆ, ಅದು ನಿಕೋಟಿನ್ ಅನ್ನೋ ಒಂದು ಅಂಶ ಏನಿರ್ತೈತಲ್ಲ ತಂಬಾಕೊಳಗೆ, ಅದರಿಂದ ಈ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಇದು ಕಷ್ಟ, ಬಟ್ ನೀವು ಅದ್ರಿಗೆ ಫರ್ಮ್ ಡಿಸಿಷನ್ ದೃಢ ನಿರ್ಧಾರ ದೃಢ ನಿರ್ಧಾರ ಮಾಡಿರು ಮೇಡಮ್. ಒಳಗೊಮ್ಮೆ ಹೊಟ್ಟೆ ಕೇಳಕ್ ಆಗುತ್ತಾ ಇಲ್ಲ ಮೇಡಮ್, ಹೆಂಗ್ ಮಾಡೋದು? ಅದೇ ನೀವು ಬಂದು ಕೌನ್ಸಿಲಿಂಗ್ ಮಾಡಿಸ್ಕೊಂಡು ಆಮೇಲೆ ಅದ್ರ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ತಗೊಂಡ್ರೆ ಆರಾಮಾಗ್ಬಿಡತ್ತೆ. ಅದು ಮನೆಯಲ್ಲಿ ಅಷ್ಟೆಲ್ಲ ಜನರಿಗೆ ನಿಮ್ಮಿಂದ ಮುಂದೆ ತೊಂದರೆ ಆಗೋದನ್ನು ತಪ್ಪುತ್ತೆ. ಹೌದು ಮೇಡಮ್, ಎಲ್ಲಿ ತೋರಿಸ್ಬೇಕು? ನಿಮ್ಮ ಊರಲ್ಲಿಯೂ ದಂತ ವೈದ್ಯ ಮಹಾವಿದ್ಯಾಲಯ ಇದ್ರೆ ಅಲ್ಲಿ, ಅಥವಾ ಡೆಂಟಲ್ ಹಾಸ್ಪಿಟಲ್ ಬಂದ್ರೂ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ, ಇದು ಮಾಡಬಹುದು, ತೋರಿಸ್ಬೋದು. ಹಲೋ ಹಲೋ ಹಲೋ, ಎಸ್ಟೀಮ್ ಡಾಕ್ಟರ್ ಅಲ್ರಿ? ಹಾ ಎಸ್ಟೀಮ್ ಡಾಕ್ಟರ್ ರೀ, ಹೇಳ್ರಿ. ಹೇಳಿ ಮಂಜುನಾಥ್ ಅವ್ರೆ. ಮಾಹಿತಿ ಬೇಕಾಗಿತ್ತು ಹೇಳ್ರಿ. ತಂಬಾಕು ಮತ್ತು ಬಾಯಿ ಆರೋಗ್ಯ ಇವತ್ತಿನ ವಿಷಯ. ಹಲೋ ಹೇಳಿ. ಹಲೋ ಹಲೋ ಹೇಳಿ ಹೇಳ್ರಿ. ತಡೆಗಟ್ಟಲಿಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಅಂತ? ಏನ್ ತಡೆಗಟ್ಟಲಿಕ್ಕೆ ಅಂದ್ರೆ, ಚಟ ಹೋಗ್ಬೇಕು ಅಂತನಾ, ಅಥವಾ ಅದರದ್ದು ಅಂದ್ರೆ ಇದರದ್ದು ಬೇರೆ ಬೇರೆ ರೀತಿ ಹೇಳ್ಬೋದು? ನೀವು ಬಿಡ್ಲಿಕ್ಕೆ? ಹಾ ಹಾ, ನಾ ಅದೇಂದೆಲ್ಲ, ನೀವು ಫಸ್ಟ್ ಡಿಸೈಡ್ ಮಾಡ್ಬೇಕು ಬಿಡಬೇಕು ಅಂತಂದ್ರೆ. ಅದಕ್ಕೆ ಟ್ರೀಟ್ಮೆಂಟ್ಸ್ ಇದಾವ್ರಿ, ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಡಬಹುದು ನಿಮಗೆ. ಫಸ್ಟ್ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಆಮೇಲೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇದಾವೆ, ಹೆಂಗ್ ಬಿಡಬೇಕು, ಯಾವ ರೀತಿ ಬಿಡಬೇಕು, ಆಮೇಲೆ ಅದಕ್ಕೆ ಏನೇನ್ ಔಷಧಿ ಕೊಡಬಹುದು ಅದನ್ನೆಲ್ಲ ಹೇಳ್ತಾರೆ. ಹಲೋ ಹಲೋ ಹಲೋ ರೀ, ಹೇಳಿ, ಯಾರು ಮಾತಾಡೋದು? ಹುಬ್ಬಳ್ಳಿ ತಾಲೂಕ್ ಬೆಂಗಾಳ ಗ್ರಾಮದಿಂದ ರೀ, ಕುಮಾರಪ್ಪ ನಾಗಪ್ಪ ಅಡಪಾದ. ಹೇಳ್ರಿ ಪ್ರಶ್ನೆ ಕೇಳಿ. ನಿಮ್ಮ ವತಿಯಿಂದ ಇಲ್ಲಿ ಹಳ್ಳಿ ಒಳಗ ಕ್ಯಾಂಪ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ಬೋದಲ್ರಿ? ಹಾ ಹೇಳ್ಬೋದು. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಅದಕ್ಕೆ ಸೂಕ್ತವಾದ ಕ್ರಮ ನಾವು ತಗೊಳ್ತೀವಿ. ಯಾವ ಊರು ನಿಮ್ದು? ಯಾವ ಊರು? ಯಾವ ಊರು ನಿಮ್ದು? ಹುಬ್ಬಳ್ಳಿ ತಾಲೂಕು ಗಂಗಿವಾಳ. ಗಂಗಿವಾಳ? ನೋಡ್ರಿ. ಹಾ ಹಾ, ಆಯ್ತು ಆಯ್ತು, ನಾನು ತಿಳಿಸ್ತೀನಿ ಇದ್ರ ಬಗ್ಗೆ. ಆಯ್ತು. ಹಲೋ ಹಲೋ, ಯಾರು ಮಾತಾಡಿದ್ರಿ? ಹಲೋ, ಈಗ ನಾವು ಫೋನ್ ಮಾಡಿದ್ರಿ, ಕ್ರಮ ಕೈಗೊಳ್ಳಬೇಕು? ಕೇಳಿ, ಇನ್ನೊಮ್ ಕೇಳಿ. ನೀವು ಅದನ್ನ ಬಗ್ಗೆ ನೀವು ನಿರ್ಧಾರ ಮಾಡ್ಬಿಟ್ರಿ, ಅಂದ್ರೆ ನಾನು ಬಿಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ, ನೀವು ಇಲ್ಲೇ ಹಳೆ ಹುಬ್ಳಿ ಒಳಗಿರ್ತೀರಲ್ಲ, ಅಂದ್ರೆ ಹುಬ್ಳಿ ಒಳಗಿರೋದು, ನೀವು ಆಸ್ಪತ್ರೆಗೆ ಬರಬಹುದು. ನಾವು ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗೆಲ್ಲ ಹೇಳ್ತೀವಿ, ಅಂದ್ರೆ ಟ್ರೀಟ್ಮೆಂಟ್ ಏನೇನಿದೆ ಎಲ್ಲ. ಈಗ ನಂಬರ್, ಆಸ್ಪತ್ರೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆನ ನಾನು ಕಾರ್ಯಕ್ರಮದ ಕೊನೆಯಲ್ಲಿ ಈಗ ಆಗ್ತಾ ಇದೆ, ವೇಳೆ ಆಗ್ತಾ ಇದೆ, ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಷ್ಟೊತ್ತು ತಂಬಾಕು ಮತ್ತು ಬಾಯಿ ಆರೋಗ್ಯ ಕುರಿತಂಗೆ ಡಾಕ್ಟರ್ ವಿಜಯಲಕ್ಷ್ಮಿ ಬಸವರೆಡ್ಡಿ ಅವರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಇವರು ವಾರದ ಎಲ್ಲಾ ದಿನಗಳಲ್ಲೂ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತಾರೆ. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಯನ್ನ ಬರ್ಕೊಳ್ರಿ, 0836 ಇದು ಕೋಡ್, 2477777 ಅಥವಾ 2321000 ಅಥವಾ 7187000. ಈ ವಾರದ ಪ್ರಶ್ನೆಯನ್ನ ಬರೆದ್ಕೊಳ್ರಿ, ತಂಬಾಕು ಸೇವನೆಯಿಂದ ಬಾಯಿಯಲ್ಲಿ ಆಗುವ ಪರಿಣಾಮಗಳೇನು? ಪ್ರಶ್ನೆ ಮತ್ತೊಮ್ಮೆ, ತಂಬಾಕು ಸೇವನೆಯಿಂದ ಬಾಯಿಯಲ್ಲಿ ಆಗುವ ಪರಿಣಾಮಗಳೇನು? ಉತ್ತರಗಳನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸ್ರಿ, ಸಂಪೂರ್ಣ ವಿಳಾಸದೊಂದಿಗೆ. ಈಗ ವಿಳಾಸವನ್ನು ಹೇಳ್ತೀನಿ, ಬರೆದುಕೊಳ್ಳ್ರಿ. ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ, 580009. ವಿಳಾಸ ಮತ್ತೊಮ್ಮೆ, ಪ್ರಾಂಶುಪಾಲರು, SDM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ದಿನಾಂಕ 16ರಂದು ಕೇಳಿದ ಪ್ರಶ್ನೆ ಹಿಂಗದ, ಸ್ಟೀರಾಯ್ಡ್ ಔಷಧಗಳನ್ನು ಸೇವಿಸುವ ಮೊದಲು ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು? ಉತ್ತರ, ಸ್ಟೀರಾಯ್ಡ್ ಔಷಧಗಳನ್ನು ಸೇವಿಸುವ ಮೊದಲು ರಕ್ತದೊತ್ತಡ, ಮಧುಮೇಹವನ್ನು ಪರೀಕ್ಷಿಸಿಕೊಳ್ಳಬೇಕು ಮತ್ತು ವೈದ್ಯರ ಸಲಹೆ ಮೇರೆಗೆ ಮಾತ್ರ ಸೇವಿಸಬೇಕು. ಸರಿಯಾಗಿ ಉತ್ತರಿಸಿ ಬಹುಮಾನವನ್ನ ಗಳಿಸಿದವರು ಶ್ರೀ ಮಹಾಂತೇಶ್ ಕುರಿ, ವಿಠಲ್ ಮಂದಿರ ಹತ್ತಿರ, ನಾಗನೂರು, ತಾಲೂಕು ಮೂಡಲಗಿ, ಜಿಲ್ಲಾ ಬೆಳಗಾಂ. ಪಿನ್ 591224. ಮಹಾಂತೇಶ್ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನ ಕಳುಹಿಸಲಾಗ್ತದೆ. ಸ್ನೇಹಿತರೆ, ಎಸ್ಟೀಮ್ ಆರೋಗ್ಯ ಸಂವಾದದ ಮುಂದಿನ ವಾರದ ವಿಷಯ ವಿಶ್ವ ಮೆದುಳಿನ ಗಡ್ಡೆ ದಿನ. ಮಾತನಾಡುತ್ತಾರೆ ಡಾಕ್ಟರ್ ಆಶೀರ್ವಾದ್ ಕರಿಗೌಡರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.